ಕೆಲವೆಡೆ ಮಳೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ. ಪ್ರವಾಹ ಸಂತ್ರಸ್ತ ಜಿಲ್ಲೆಗಳಿಗೆ ಸರ್ಕಾರ 3,000 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಸಮೀಕ್ಷೆ ಬಹಿಷ್ಕರಿಸುವಂತೆ ಬಿಜೆಪಿ ನಾಯಕರ ಕರೆಗೆ ಸರ್ಕಾರ ಅಸಮಾಧಾನ. ಮುಡಾ ಪ್ರಕರಣದಲ್ಲಿ ಬಿ ರಿಪೋರ್ಟ್ಗೆ ಆಕ್ಷೇಪ. 8 ಅಕ್ಟೋಬರ್ ಆದೇಶ ಕಾಯ್ದಿರಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 5 ಅಕ್ಟೋಬರ್ವರೆಗೆ ವ್ಯಾಪಕ ಮಳೆ, ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಗ್ರಾಮಾಂತರಂಗ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಈ ದಿನದ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಸಂದರ್ಶನವಿದೆ ಶ್ರೀ ಮೆಹಬೂಬ್ ಸುಬಾನಿ ಎಸ್ ಅವರೊಂದಿಗೆ. ನಂತರ ರೈತರಿಗೆ ಸಲಹೆ ಹಾಗೂ ಕೆಲವು ಕೃಷಿ ಗೀತೆಗಳು. ಮೊದಲಿಗೆ ಕೇಳೋಣ ಶ್ರೀ ಮೆಹಬೂಬ್ ಸುಬಾನಿ ಎಸ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಯಶವಂತ ನಗರದ ಯುವ ರೈತರಾಗಿರ್ತಕ್ಕಂತ ಮೆಹಬೂಬ್ ಸುಬಾನ್ ಅವರು ನಮ್ಮ ಜೊತೆಗಿದ್ದಾರೆ. ಯುವ ರೈತರು, ಅವರು ತಮ್ಮ ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಸಾವಯವದ ಕಡೆಗೆ ಹೆಚ್ಚು ಒಲವಿರ್ತಕ್ಕಂತ ಈ ರೈತರು ತಮಗೆ ತಿಳಿದಿರ್ತಕ್ಕಂತ ಜ್ಞಾನವನ್ನ ಸಾವಯವ ಕೃಷಿಯಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನೆಲ್ಲ ಮಾಡ್ತಾ ತಮ್ಮ ಗ್ರಾಮದ ಬೇರೆ ಬೇರೆ ರೈತರಿಗೂ ಸಹಿತ ಈ ಸಾವಯವ ಕೃಷಿಯ ವಿಸ್ತರಣೆ ಮಾಡುವಂತ ಕೆಲಸದಲ್ಲೂ ಸಹಿತ ತೊಡಕೊಂಡಿದ್ದಾರೆ. ನಮಸ್ಕಾರ ಮೆಹಬೂಬ್ ಸುಬಾನ್. ನಮಸ್ಕಾರ ಸರ್. ಸುಬಾನ್ ಅವರ, ಕೃಷಿ ನಿಮ್ಮ ಅಪೇಕ್ಷೆಯಿಂದ ಬಂದಿದ್ದ ಅಥವಾ ಒತ್ತಾಯದಿಂದ ಮಾಡ್ತಾ ಇದ್ದ, ಅನಿವಾರ್ಯಕ್ಕಾಗಿ ಮಾಡ್ತಾ ಇದ್ದ? ಇಲ್ಲ ಸರ್, ಆಕ್ಚುಲಿ ಈಗ ಕೃಷಿ ಅನ್ನೋದೆಲ್ಲರೂ ಧಿಕ್ಕರಿಸ್ತಾ ಇದಾರೆ. ಮೊಟ್ಟ ಮೊದಲನೇ ಆಗಿ ನನಗೆ ಕೃಷಿ ಈಗಿಂದಲ್ಲ, ನಾನು ಹುಟ್ಟಿದಾಗಿನಿಂದಲೂ ನನಗೆ ನಮ್ಮ ಅಪ್ಪ ಅಮ್ಮವರೆಲ್ಲ, ನಾವು ದೊಡ್ಡ ಫ್ಯಾಮಿಲಿ ಸರ್ ನಮ್ದು. ಆಕ್ಚುಲಿ ಅವರೆಲ್ಲ ಹೇಳ್ತಿದ್ರು ನಮಗೇನ್ ಮನೆ ಬೇಡ ಏನ್ ಬೇಡ, ನನಗೊಂದು ಎಕರೆ ಜಮೀನ್ ಬೇಕು ಅನ್ನೋದು. ನಾನು ಇವಾಗಿಂದನಲ್ಲ, ಚಿಕ್ಕಂದಿನಿಂದನು. ಸೊ ಅಮ್ಮ ಯಾರಿಗೆ ಏನಾದ್ರು ಕೊಡ್ರಿ ನಮ್ಮ ಅಣ್ಣ ತಮ್ಮಂದ್ರಿಗೆ, ಬಟ್ ನನಗೆ ಒಂದ್ ಎಕರೆ ಸೀಮಿತಗೊಳಿಸ್ಬೇಕು ಅಂತ ಹೇಳ್ತಾ ಇದ್ದೆ ನಮ್ಮ ಅಪ್ಪ ಅಮ್ಮರಿಗೆ. ಏನಕ್ಕಂದ್ರೆ ನನಗೆ ಅದೊಂದೇನೋ ಒಂದ್ ಸ್ಪೆಷಲ್ ಅಟ್ಯಾಚ್ಮೆಂಟ್ ಇದೆ ನನಗೂ ಪ್ರಕೃತಿಗೂ. ಸೊ ಪ್ರಕೃತಿ ಒಳಗೆ ಬದುಕೋದ್ರಿಂದನೇ ನಮಗೆ ಒಂದು ಜೀವನದ ದಾರಿ ಅತ್ಯುನ್ನತಕ್ಕೆ ಹೋಗ್ತಿದೆ. ನಮ್ಮ ಆರೋಗ್ಯನ ಸುಧಾರಣೆ ಕಾಣ್ಬೋದು ಮುಖ್ಯವಾಗಿ. ಆಮೇಲೆ ಸಮಾಜಕ್ಕೆ ಏನೋ ಒಂದು 4 ಮಂದಿಗಾದ್ರೂ ಊಟ ಹಾಕುವಂತ ಯೋಗ್ಯತೆ ನಾವು ಪಡ್ಕೊಳ್ತೀವಿ ಅನ್ನೋ ಭಾಗ್ಯದಿಂದ ನನಗೆ ಕೃಷಿ ಅಂದ್ರೆ ತುಂಬಾ ಅಚ್ಚುಮೆಚ್ಚು. ಎಷ್ಟೆಕರೆ ಭೂಮಿ ಇದೆ? ನಾವು ತುಂಬಾ ಬಹಳಷ್ಟು ಬಡವರಿದೀವಿ. ನಮಗೆ 1 ಎಕರೆ ಅಷ್ಟೇ ಭೂಮಿ ಇರುವಂತದ್ದು. ಅದರಲ್ಲಿ ಕೂಡ ಈಗ ನಮ್ಮ ಅಣ್ಣ ತಮ್ಮದರ ಭಾಗವಾಗಿ ನನಗೆ 1 ಎಕರೆ ಲಭಿಸಿರುವಂತದ್ದು. ಎಲ್ಲರಿಗೂ ಹಂಚಿಕೆಯಾಗಿ 1 ಎಕರೆ ಲಭಿಸಿರುವಂತದ್ದು. ಏನೇನ್ ಬೆಳಿತಿದ್ರು 1 ಎಕರೆ ಸರ್? 1 ಎಕರೆಯಲ್ಲಿ ಮುಂಚೆ ನಾವು ಈಗ ಒಣಕಲು ಭೂಮಿನೇ ಮಾಡ್ತಾ ಇದ್ವಿ. ಅದ್ರಲ್ಲಿ ಸಾಕಷ್ಟು 5 ಬೋರ್ವೆಲ್ ಹಾಕ್ಸಿದ್ವಿ. ಸೊ 5 ಬೋರ್ವೆಲ್ ಅಲ್ಲಿ 1 ಬೋರ್ವೆಲ್ ಮಾತ್ರ ಸಕ್ಸಸ್ ಆಗಿ 1 ಇಂಚಿನ ನೀರ್ ಕಂಡಿದ್ವಿ. 1.5 ಇಂಚ್ ನೀರ್ ಬಂದಿದೆ. ಅದ್ರಲ್ಲಿ ಈಗ ನಾನು 2 ವರ್ಷ ಆಯ್ತು ಸರ್. ನಾನು ಪೂರ್ತಿ ಪರಿಪೂರ್ಣವಾಗಿ ನನ್ನ ಕೃಷಿಯಲ್ಲಿ ಇನ್ವಾಲ್ವ್ ಆಗಿ 2.5 ವರ್ಷ ಆಯ್ತು ಸರ್. 2 ವರ್ಷದಲ್ಲಿ ನಾವು ಸುಗಂಧರಾಜ ಹೂವನ್ನ ಹಾಕಿದ್ವಿ ನ್ಯಾಚುರಲ್ ಆಗಿ. ಸುಗಂಧರಾಜನ ಹೂವನ್ ಕೂಡ ಬೆಳೆದಿದ್ವಿ. ಆಮೇಲೆ ಅದು ಚೆನ್ನಾಗಿ ಒಂದ್ ಸ್ವಲ್ಪ ದಿನ ಆಯ್ತು. ಅದಾದ್ಮೇಲೆ ನೀರು ಕೈ ಕೊಡ್ತು ಅನಾವೃಷ್ಟಿಯಾಗಿ. ಸೊ ಹಾಗಾಗಿ ಆ ಬೆಳೆನ ಕಳ್ಕೊಳಕಾಯ್ತು. ಕಳ್ಕೊಂಡ್ವಿ. ಪ್ರಕೃತಿ ನಮ್ಗೆ ಏನ್ ಕೊಡುತ್ತೆ ಸ್ವೀಕರಿಸೋದು ಮೊದಲ ಧರ್ಮ ನಮ್ದು. ಹಾಗಾಗಿ ಅದನ್ನ ಬಿಟ್ವಿ. ಅದನ್ನ ಬಿಟ್ಟು ಈಗ ಮತ್ತೆ ತೋಟಗಾರಿಕೆ ಕಡೆ ನಮ್ಮ ಒಲವು ಚಾಲುವಾಗಿದೆ. ಸೊ ಈಗ ನಾನು ನನ್ನದೇ ಆದಂತಹ ಸಾವಯವ ಪದ್ಧತಿಯಲ್ಲಿ 4,000ಕ್ಕೂ ಹೆಚ್ಚು ಅಡಿಕೆ ಗೋಟ್ಗಳನ್ನ ತಂದು, ಸೀಡ್ಲಿಂಗ್ಸ್ ಅಂತಾರಲ್ಲ, ಸೀಡ್ಲಿಂಗ್ಸ್ ನ ತಂದು ಆ ಗೋಟಿನಿಂದ ನಾನು ಸಸಿಯನ್ನ ಮಾರ್ಪಟ್ಟು ನಮ್ಮ ಊರಿನ ಸುತ್ತಮುತ್ತಲ ರೈತರಿಗೆ ಎಲ್ಲರಿಗೂ ಕೂಡ ಆ ಸಸಿಯನ್ನ ಸೇಲ್ ಮಾಡಿದೀನಿ. ಪರಿಪೂರ್ಣವಾಗಿ 1% ಕೂಡ ಇನ್ಆರ್ಗಿಕ್ ಮೆಟೀರಿಯಲ್ಸ್ ನಾನು ಅಪ್ಲೈ ಮಾಡಿಲ್ಲ. ಲೈಕ್ ಯೂರಿಯಾ, ಡಿ ಎ ಪಿ ಆ ತರದ ಯಾವುದೇ ಆದಂತ ರಾಸಾಯನಿಕ ಗೊಬ್ಬರಗಳಿದಾವಲ್ಲ ಅದರ ಬಳಕೆ ಶೂನ್ಯ ಅಂತ ಹೇಳ್ಬೋದು. ಸೊ ನನ್ನ ಜಮೀನಲ್ಲಿ ಅದನ್ನ ಶೂನ್ಯ ಬಳಕೆ ಮಾಡಿ ಯೂರಿಯಾ ಮತ್ತೆ ಡಿ ಎ ಪಿ ನ ಬಳಸುವಂತ ರೈತರು ಕೂಡ ನಾನು ಸಜೆಸ್ಟ್ ಮಾಡುವಂತದ್ದೇ ಸರ್, ಅದನ್ನ ಬಳಸಬೇಡಿ. ಅದನ್ನ ಬಳಸಿದ್ರೆ ನಮ್ಮ ಭೂಮಿ ಮರುಭೂಮಿ ಆಗತ್ತೆ, ನೀರನ್ನ ಹೀರ್ಕೊಳ್ಳುವಂತ ಶಕ್ತಿಯನ್ನ ನಮ್ಮ ಭೂಮಿ ಕಳ್ಕೊಳ್ತೀವಿ. ಆ ಉದ್ದೇಶಕ್ಕೋಸ್ಕರ ನಾನು ಕೂಡ ಒಂದು ರೈತ ಸಂಘದ ಅಧ್ಯಕ್ಷನಾಗಿ ಈ ಒಂದು ನಮ್ಮ ಎಲ್ಲಾ ರೈತರು ಕೂಡ ಸೇರಿಸಿಕೊಂಡು ಅದರ ಬಗ್ಗೆ ಒಂದು ಜ್ಞಾನಾರ್ಜನೆಯನ್ನ ನೀಡ್ತಾ ನನಗೆ ನನ್ನ ಜ್ಞಾನ ಎಷ್ಟಿದೆಯೋ ಆ ಜ್ಞಾನ ಮಟ್ಟಕ್ಕೆ ಅವರಿಗೆ ಒಂದು ಜ್ಞಾನವನ್ನು ನೀಡ್ತಾ ಸಾಕ್ತಾ ಇದ್ದೀನಿ ನನ್ನ ಜೀವನ. ಅಂದ್ರೆ ಈಗ ನೀವು ಅಡಿಕೆ ಸಸಿಗಳನ್ನ ಸಿದ್ಧತೆ ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ? ಮಾರಾಟನೂ ಮಾಡಿದೀವಿ ಸರ್, ಪ್ಲಸ್ ನಾನು ಕೂಡ ಒಂದು ಎಕರೆಗೆ ಈಗ ಅಡಿಕೆ ಸಸಿನ ಹಾಕಿ ಒಂದು 4 ತಿಂಗಳಾಗಿದೆ ಸರ್. 4 ತಿಂಗಳಾಗಿದೆ. ಇದ್ರ ಜೊತೆಗೆ ಬೇರೆ ಏನು ನಿಮ್ಮ ಒಂದು ಎಕರೆ? ಈಗ ಅದರಲ್ಲಿ ಮಲ್ಟಿ ಕ್ರಾಪ್ ಆಗಿ ನಾನೀಗ ಪಪ್ಪಾಯನ ನೆಟ್ಟಿದ್ದೀನಿ ಸರ್. ಈಗ ಪಪ್ಪಾಯಿ ಒಂದು 600 ಗಿಡಗಳನ್ನ ತಂದು 12 ರೂಪಾಯಿ ಒಂದು ರೇಟ್ ಪರ್ ಸ್ಪೀಸಿಸ್ ನ ಪಪ್ಪಾಯಿ ಗಿಡನ ತಮ್ಮಂದ್ ಹಾಕಿದ್ದೀನಿ ಸರ್. ಇದಕ್ಕಿಂತ ಮುಂಚೆ ನಿಮ್ಮ ಭೂಮಿಯಲ್ಲಿ ಯಾವ್ಯಾವ ಫಸಲುಗಳನ್ನ ತಗೊಂಡಿದ್ರಿ ನೀವು ಈಗಾಗಲೇ? ಮೊದಲನೇದಾಗಿ ಹೇಳ್ತೀನಿ ಸರ್, ಬೋರ್ ಹಾಕ್ಸಿದ್ಮೇಲೆ ನಾವು ಸುಗಂಧರಾಜನ ತಗೊಂಡಿದ್ವಿ. ಅದರಿಂದ ಸಾಕಷ್ಟು ಸ್ವಲ್ಪ ಲಾಭನೂ ಬಂತು, ಆಮೇಲೆ ಅನಾವೃಷ್ಟಿ ಕಾರಣದಿಂದ ಅದು ನಮಗೆ ನೀರನ್ನ ಲಭಿಸಲಕ್ಕಾಗಲಾರದೆ ನೀರನ್ನ ಉಣಿಸಲಾರದೆ. ಎಷ್ಟು ವರ್ಷ ಬೆಳೆಸಿದ್ರಿ ಅದು? ಅದು ಒಂದು 1 ಇಯರ್ ಮಾಡಿದ್ವಿ ಸರ್. ಮಾಡಿದ್ರಿ, ಒಳ್ಳೆ ಲಾಭ ಇದೆ ಸರ್. ಸುಗಂಧರಾಜಲ್ಲಿ ಅದ್ಭುತವಾದ ಲಾಭ ಇದೆ. ಕೇವಲ 3 ತಿಂಗಳ ಕಷ್ಟಪಟ್ರೆ ಅದು ಸತತವಾಗಿ 3 ವರ್ಷ ನಮ್ಗೆ ಬೆಳೆ ಬರುತ್ತೆ. ಬೆಳೆ ಬರ್ತದೆ, ಹೌದು. ಪ್ರತಿ ನಿತ್ಯ 1,000 ರೂಪಾಯಿದಂಗೆ ಬರುತ್ತೆ. 1/2 ಎಕರೆ ಹಾಕೊಂಡು ಕೂಡ ಪ್ರತಿದಿನ 2,000 ತನಕನು ಗಳಿಸಬಹುದು. ಅದರಿಂದ ಎಲ್ಲಿ ಕೊಡ್ತಿದ್ರಿ ಇದು? ನಾವು ಕೂಡ್ಲಿಗಿಂದ ಚಿತ್ರದುರ್ಗಕ್ಕೆ ಕಳಿಸ್ತೀವಿ ಸರ್, ನಮ್ ಗಿಳಿಗೆ. ಓಹೋ, ಅಲ್ಲಿ ಹೋಗ್ತಿತ್ತು, ಅಲ್ಲಿ ಮಾರಾಟ ಮಾಡ್ತಿದ್ರು. ನಿಮ್ಗೆ ಅಲ್ಲಿಂದ ಪೇಮೆಂಟ್? ಅಲ್ಲಿಂದ ಪೇಮೆಂಟ್ ಆಗ್ತಾ ಇತ್ತು. ವೀಕ್ಲಿ ಪೇಮೆಂಟ್ ಮಾಡ್ತಿದ್ರು, 15 ಡೇಸ್ ಒನ್ಸ್ ಪೇಮೆಂಟ್ ಮಾಡ್ತಾ ಇದ್ರು. ಆಹಾರ ಬೆಳೆಗಳನ್ನ ಏನ್ ಬೆಳಿತಿದ್ರಿ? ಆಹಾರ ಬೆಳೆಗಳಾಗಿ ಈಗ ನಾವು ಬೇಸಿಗೆ ರೂಪದಲ್ಲಿ ನಾವು ಬೆಳಿತಾ ಇದೀವಿ ಸರ್. ನಾವು ಮುಂಚೆ ನವಣೆ ಮತ್ತೆ ಮೆಕ್ಕೆಜೋಳ, ಜೋಳ, ಆಮೇಲೆ ತೊಗರಿ ಇವನ್ನೆಲ್ಲ ನಾವು ಮಳೆ ಆಶ್ರಿತವಾಗಿ ಬೆಳೆಸ್ತಾ ಇದೀವಿ ಸರ್. ಸೊ ಅದರಿಂದ ನಾವು ಬರುವಂತ ಫಸಲನ್ನ ನಾವು ಬಳಕೆ ಮಾಡ್ಕೊಂಡು ಉಳಿದಿರುವಂತದ್ದು ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಈಗ ಸಾವಯವದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಸಾವಯವ ಕೃಷಿ ಇವತ್ತು ಅನಿವಾರ್ಯವಾಗಿದೆ, ಅದನ್ನ ಮಾಡ್ಲೇಬೇಕು ಅಂತ. ಹೌದು ಸರ್. ನೀವು ಸಾವಯವ ಯಾವ ಯಾವ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದೀರಿ, ಏನೇನ್ ಮಾಡ್ತಾ ಇದ್ರಿ? ಸರ್, ನಾನು ಸ್ವತಃ ಆಗಿ ಗೋಕೃಪಾಮೃತನ ನಾನೇ ತಯಾರಿಸ್ಕೊಂಡಿದ್ದೀನಿ. ಆ ಒಂದು ಮದರ್ ಕಲ್ಚರ್ ಅಂತ ಬರುತ್ತೆ ಸರ್, ಮದರ್ ಕಲ್ಚರ್ ಬಂದ್ಬಿಟ್ಟು ನಾನು ಆಂಧ್ರದಿಂದ ತರಿಸ್ಕೊಂಡಿದ್ದೀನಿ ಸರ್. ಸೊ ಆಂಧ್ರದಿಂದ ಅಂದ್ರೆ ಕಾಡಸಿದ್ದೇಶ್ವರ ಸ್ವಾಮಿಗಳಿದಾರಲ್ಲ, ಅವ್ರ ಕಡೆಯಿಂದ ಬಂದಿರುವಂತ ಒಂದು ತಾಯಿ ಹಾಲು ಅಂತಾನೆ ಹೇಳ್ಬೋದು ಸರ್ ಅದಕ್ಕೆ. ಸೊ ಅದು ಏನು ಗೋಕೃಪಾಮೃತ ಅಂತ ಹೇಳ್ತೀವಿ, 5 ಸತ್ವಗುಳಗಳನ್ನ ಎಲ್ಲದನ್ನ ತಗೊಂಡು ಈ ಭೂಮಿಯಲ್ಲಿ ಇರುವಂತ ಎಲ್ಲಾ ಏನು ಪೋಷಕಾಂಶ ಸತ್ವಗಳನ್ನ ಏನಿದೆ ಸರ್, ಆ ಸತ್ವ ಗುಣಗಳನ್ನ ಎಲ್ಲಾ ಸೇರಿಕೊಂಡು ತೆಗ್ದಿರುವಂತಹ ಒಂದು ಗೋಕೃಪಾಮೃತ ಸರ್. ಗೋಕೃಪಾಮೃತ ತಯಾರು ಮಾಡ್ಲಿಕ್ಕೆ ಬೇಕಾಗಿರುವಂತ ಸಿಂಪಲ್ ಏನೇನ್ ಬೇಕಾಗ್ತದೆ ವಸ್ತುಗಳು ಅನ್ನೋದು ನಾನು ನಿಮಗೆ ವಿಶ್ಲೇಷಣೆ ಮಾಡಿದ್ದೀನಿ ಸರ್. ಮೊದಲನೇದಾಗಿ 2 ಲೀಟರ್ ಮದರ್ ಕಲ್ಚರ್ ಬೇಕಾಗುತ್ತೆ ಗೋಕೃಪಾಮೃತದ್ದು. ಅದಾದ ನಂತರ ಒಂದ್ ಬ್ಯಾರಲ್ ನೀರ್ ಸರ್. ಮದರ್ ಕಲ್ಚರ್ ಅಂದ್ರೆ ಅದಾಗ್ಲೇ ರೆಡಿ, ಗೋಕೃಪಾಮೃತ ರೆಡಿ ಆಗಿರುವಂತದ್ದು ಯಾರ ಕಡೆ ಇರುತ್ತೋ ಆ ಸ್ಟೋರ್ ಇರುತ್ತೋ ಅವ್ರ ಹತ್ರ ನಾವು ಇಸ್ಕೊಂಡ್ ಬಂದಿದ್ವಿ ಸರ್. ಅಲ್ಲಿಂದ ನಾವು ಯಥಾವತ್ತಾಗಿ ಅದನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ನೀವು ಮದರ್ ಕಲ್ಚರ್ ಅಂತ? ಮದರ್ ಕಲ್ಚರ್ ಅಂತ ಹೇಳ್ತೀವಿ, ಏನಕ್ಕಂದ್ರೆ ಅದು ತಾಯಿಯಿಂದ ಬಂದ್ರೆ ತಾನೇ ಮಗು ಮತ್ತೆ ಉದ್ಭವ ಆಗ ಸಾಧ್ಯ. ಆ 2 ಲೀಟರ್ ಮದರ್ ಕಲ್ಚರ್ ಅನ್ನ ಆ ನೀರಲ್ಲಿ ಹಾಕಿ ಮಿಶ್ರಗೊಳಿಸುವಂತದ್ದು ಸರ್. ಸೊ ಒಂದು ಚಕ್ರದ ಸುಳಿಯರಲ್ಲಿ ಆಂಟಿ ಕ್ಲಾಕ್ ವೈಸ್ ಗಡಿಯಾರ ಯಾವ ತರ ತಿರುಗುತ್ತೋ ಆ ತರ ಒಂದು ಕಟಗಿ ತಿರ್ಸುವಂತದ್ದು ಸರ್. 2 ಲೀಟರ್ ನೀರಲ್ಲಿ 2 ಲೀಟರ್ ಅದ ಹಾಕಿ ಅದ್ರ ಜೊತೆ ಸಾವಯವ ಬೆಲ್ಲ ಒಂದ್ 2 ಕೆಜಿ ಹಾಕುವಂತ ಸರ್. ಅದನ್ನ ಹಾಕಿ ಸತತವಾಗಿ 7 ರಿಂದ 10 ದಿನ ಅದನ್ನ ನಾವು ರೊಟೇಟ್ ಮಾಡ್ತಾ ಹೋದ್ರೆ 200 ಲೀಟರ್ ಗೋಕೃಪಾಮೃತ ರೆಡಿ ಆಗುತ್ತೆ 7 ದಿನಗಳಲ್ಲಿ. ಈ ಗೋಕೃಪಾಮೃತ ಯಾವುದಕ್ಕೆ ಬಳಕೆ ಆಗ್ತದೆ, ಅದನ್ನ ಹೇಗ್ ಬಳಸೋದು? ಅದನ್ನ ಸರ್ ಏನಪ್ಪಾ ಅಂದ್ರೆ ಗೋಕೃಪಾಮೃತ ಅನ್ನೋದೇನಂದ್ರೆ ಒಂದು ಎಲ್ಲಾ ಸಸ್ಯ ವರ್ಗಕ್ಕೆ ಈ ಭೂಮಿಗೆ ತಾಯಿಯ ಜಲ ಇದ್ದಂಗೆ, ಆದ್ರೆ ತಾಯಿಯ ಎದೆ ಹಾಲಕ್ಕೆ ಸಮ ಅಂತ ಆ ಫೌಂಡರ್ ಆದಂತವ್ರು ಅದನ್ನ ಪ್ರಸ್ತಾಪ ಪಡಿಸಿದ್ದಾರೆ ಸರ್. ಸೊ ಅದು ತಾಯಿಯ ಹಾಲು ಇದ್ದಂಗೆ. ಈಗ ಮಕ್ಕಳಿಗೆ ಯಾವ ತರ ತಾಯಿ ಹಾಲನ್ನ ಕೊಟ್ರೆ ಯಾವ ತರ ದಷ್ಟ ಪುಷ್ಟ ಆಗ್ತವೆ ಆ ತರ ನ್ಯಾಚುರಲ್ ಆಗಿ ಅದನ್ನ ಸಕ್ಸೆಸ್ ಮಾಡೋಣ ಅಂತ ನಾನು ಹತ್ತಿರವಾಗಿ ನೋಡ್ ಬಂದಿರೋ ಕೂಡ ಒಬ್ಬ ರೈತರನ್ ಬಗ್ಗೆ ನಾನು ವಿಶ್ಲೇಷಣೆ ಪಡಿಸ್ತೀನಿ ಸರ್. ಸೊ ಅದನ್ನದ ಒಂದು ಗೋಕೃಪಾಮೃತ ಮಾರ್ಗದರ್ಶಿಯೊಳಗೆ ಒಂದು ಅಡಿಕೆ ತೋಟನ ಕೂಡ ನಿರ್ಮಾಣ ಮಾಡಿದ್ದೀನಿ ಸರ್. ಈಗ ಫಸಲನ್ನ ಸ್ಟಾರ್ಟ್ ಮಾಡಿದೆ ಸರ್. ಆ ಅಡಿಕೆನ ನೋಡಿದ್ರೆ ಮನಸ್ಸಿಗೆ ಆನಂದ ಆಗುತ್ತೆ, ಹಿತ ಆಗುತ್ತೆ, ಖುಷಿ ಆಗುತ್ತೆ. ನಿಮ್ಮ ಮಾರ್ಗದರ್ಶನದಲ್ಲಿ ಆಗ್ತಾ ಇದೆ ಸರ್. ಯಾರ್ದು ಅಡಿಕೆ ತೋಟ? ಅದು ಒಬ್ರು ಜಿನ್ನಪ್ಪ ಅಂತ ಸರ್. ಜಿನ್ನಪ್ಪ ಅವರ 2.5 ಎಕರೆ ಅಡಿಕೆ ತೋಟದಲ್ಲಿ ಆ ನನ್ನ ಮಾರ್ಗದರ್ಶನದಲ್ಲಿ ಯಥಾವತ್ತಾದ ಅಂದ್ರೆ ಸಹಜ ಕೃಷಿ ಯಥಾಸ್ಥಿತಿ ಪ್ರಕೃತಿ ದತ್ತವಾಗಿ ಹೋಗ್ತಕ್ಕಂಥದ್ದು. ಅದರಲ್ಲಿ ಯಾವುದೇ ವಸ್ತು ಬೆಳೆದ್ರು ಕೂಡ ಅದು ನನ್ನದಲ್ಲ ಅನ್ನೋದು ಭಾವನೆ ಇಲ್ಲ. ಅದು ನಮ್ಮದೇ, ಅದು ಆ ಭೂಮಿಗೆ ಸೇರುವಂತದ್ದು, ಅದನ್ನ ಅಲ್ಲೇ ಕಳಿಸುವಂತದ್ದು, ಅದನ್ನೇ ಲೈವ್ ಮಲ್ಚಿಂಗ್ ಆಗಿ ಎಷ್ಟು ನಾವು ಗೊಬ್ಬರ ಹಾಕಕ್ ಸಾಕಾಗತ್ತೆ ಹೇಳಿ, ನಮ್ಮ ರೈತನ ಕೈಯಿಂದ ಎಷ್ಟು ಗೊಬ್ಬರ ಹಾಕಕ್ ಆಗತ್ತೆ ಜಮೀನಿಗೆ? ಜಮೀನಿಗೆ ಫುಲ್ ಮಾಡಕ್ ಆಗತ್ತಾ ಗೊಬ್ಬರನ? ಜಮೀನಿಗೆ ಫುಲ್ ಆಗಿ ಗೊಬ್ಬರ ಮಾಡಕ್ ಅಸಾಧ್ಯವಾದಂತ ಕೆಲಸ ಸರ್. ಹಾಗಾಗಿ ಜಮೀನು ಯಾವತ್ತೂ ಬೆಳಕನ್ನ ಕೇಳೋದಿಲ್ಲ, ಸೂರ್ಯನ ಕಿರಣ ಯಾವತ್ತೂ ಕೇಳೋದಿಲ್ಲ. ಸೂರ್ಯನ ಕಿರಣ ಕೇಳೋದು ಗಿಡಗಳು ಸಸ್ಯಗಳ ರೆಂಬೆಗಳು, ಕೊಂಬೆಗಳು, ಎಲೆಗಳು ಮಾತ್ರ ಬಿಸಿಲನ್ನ ಕೇಳ್ತದೆ. ನಾವು ಅದೊಂದು ವೈಜ್ಞಾನಿಕವಾದಂತಹ ಪದ್ಧತಿನ ನಾವು ಅಳವಡಿಸ್ಕೊಳ್ಬೇಕು. ಬೇರುಗಳು ಕೇಳುವಂತದ್ದು ಕತ್ತಲು ಮತ್ತೆ ತೇವಾಂಶ. ತಂಪು ತೇವಾಂಶ ಮತ್ತು ಕತ್ತಲು ಅತ್ಯವಶ್ಯಕ ಸರ್. ಯಾವುದೇ ಗಿಡ ಬೆಳೀಲಿ ಅದನ್ನ ಕತ್ತಲಲ್ಲೇ ಮುಚ್ಚಿಡಬೇಕು ಅಂತ ಕೆಲಸ ನಾವು ಮಾಡಿದ್ರೆ, ಇವತ್ತು ತಿಪ್ಪೇನ ಮಾಡಿದ್ರೆ ನಮ್ಮ ಭೂಮಿ ನಮ್ಮ ಮನೆ ಬಂಗಾರ ಆಗುತ್ತೆ. ಸೊ ನಾವು ಭೂಮಿಯಿಂದ ಬರೀ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದರಿಂದ ತಗೊಳ್ಬೇಕು, ಆ ಬೆಳೆ ತಗೋಬೇಕು, ಈ ಬೆಳೆ ತಗೋಬೇಕು ಅಂತ ಹೇಳ್ತಾನೆ ಇರ್ತೀವಿ. ಬಟ್ ನಾವು ಭೂಮಿಗೆ ಏನು ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಅನಾಗರಿಕ ಪದ್ಧತಿ ರೀತಿಯಲ್ಲಿ ನಾವು ಮುಂಚೆ ಮಾಡ್ತಾ ಇದ್ರು. ಸೊ ಅವಾಗ ಅವ್ರು ಯಾವ್ದೇ ತರಹ DAP ಯೂರಿಯಾ ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಇತ್ತು, ಹಾಗಾಗಿ ಅವರೆಲ್ಲ ತೆಗ್ದೋಗ್ದಿರು ಕೂಡ ಭೂಮಿ ಬಾಳ್ತಾ ಇತ್ತು. ಇವತ್ತು ನಾವು ಅದರಿಂದ ಕ್ಲೀನ್ ಮಾಡಿ ಸುಡ್ತೀವಿ, ಮತ್ತೆ ಅದೇ ಯಥಾವತ್ತಾಗಿ ರಾಸಾಯನಿಕ ಬಳಕೆಯನ್ನ ನಾವು ಜಾಸ್ತಿ ಮಾಡೋದ್ರಿಂದ ನಮ್ಮ ಭೂಮಿಯ ಏನು ಬೆಳೆಯುವಂತ ಪ್ರಮಾಣ ಇದೆಲ್ಲ 18% ತಗ್ಗಿದೆ ಅಂತ ಸೈಂಟಿಫಿಕ್ ರೀಸನ್ ಹೇಳ್ತಾ ಇದೆ ಸರ್. ಬಹುಶಃ ಸಪೋಸ್ ಅಷ್ಟೇ ಕಾನ್ಸ್ಟೆಂಟ್ ಆಗಿ ಹೇಳ್ತಾ ಇಲ್ಲ, ಆಸುಪಾಸು ಇದೆ, ಆಸುಪಾಸು ಇದೆ. ಅಷ್ಟು ಪರ್ಸೆಂಟೇಜ್ ಅಲ್ಲಿ ನಮ್ಮ ಭೂಮಿ ಮರುಭೂಮಿ ಆಗ್ತಾ ಕನ್ವರ್ಟ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಮಣ್ಣನ್ನ ಉಳಿಸಿದ್ರೆ ಮಾತ್ರ ಜೀವನ, ಜೀವನ ಇದ್ರೆ ನಾವು, ನಾವು ಇದ್ರೆ ಸಂತತಿ, ಸಂತತಿ ಇದ್ರೆ ಇಲ್ಲಾಂದ್ರೆ ಎಲ್ಲಾದ್ರೂ ವಿನಾಶ ಕಡೆ ಹೋಗ್ತಾ ಇದೆ. ಸಾವಯವ ಪದ್ಧತಿಯಲ್ಲಿ ಗೋಕೃಪಾಮೃತ ಒಂದು ವಿಧಾನ. ಹೌದು ಸರ್. ಮತ್ತೆ ಬೇರೆ ಯಾವ ಯಾವ ಉತ್ಪಾದನೆಯನ್ನ ಮಾಡ್ತೀರಿ ನೀವು? ಇನ್ನೊಂದು ಗೋ ಜಲಾಮೃತ ಅಂತ ಒಂದು ಮಾಡ್ತೀವಿ ಸರ್. ಸೊ ಈಗ ಆಕಳು ಸತ್ತ ತಕ್ಷಣ ಅದನ್ನ ಆಕಳನ್ನ ನಾವು ತಗೊಂಡೋಗಿ ಹೂ ತಾಕ್ಬಿಡ್ತೀವಿ. ಆ ಆಕಳನ್ನ ಒಂದು ಅದೇ ಅದ್ರ ಎಷ್ಟು ಸಮತೂಕದಂತ ಅದ್ ಎಷ್ಟು ಕೆಜಿ ಬಳತ್ತೋ ಅಷ್ಟು ತೂಕದ ಸರಿಯಾದ ರೀತಿಯಿಂದ ಒಂದು ಸಿನ್ ಟ್ಯಾಂಕ್ ಅನ್ನ ಅಥವಾ ಒಂದು ಬ್ಯಾರಲ್ ಅನ್ನ ತಗೊಂಡು ಆ ಆಕಳನ್ನ ಅದರಲ್ಲಿ ಕೊಳೆಯುವಂತ ಸರ್. ಅದರಲ್ಲಿ ಗೋ ಕೃಪಾಮೃತನು ಹಾಕ್ಬೋದು. ಒಂದು ಅದೆಷ್ಟು ತೂಕ ಇದೆ ಅಷ್ಟು ಪ್ರಮಾಣದ ಸಗಣಿ, ಅದೆಷ್ಟು ತೂಕ ಇದೆ ಅಷ್ಟು ಲೀಟರ್ ಆದಂತ ಗೋಮೂತ್ರ, ಮತ್ತೆ ಅದು ಏನೇನು ಇಳಿಲಾರ್ದಂಗೆ ಕೊಂಬು ಮತ್ತೆ ಗೊರಸು ಬಿಟ್ಟು ಬೇರೆ ಏನು ಉಳಿಯಲಿ ಸರ್, ಪ್ರತಿಯೊಂದನ್ನು ಕೊಳ್ತೋಗುತ್ತೆ. ಆ ನೀರನ್ನ ಸೋಸ್ಬಿಟ್ಟು ಕೊಟ್ರೆ ಇವತ್ತು ಮಾರ್ಕೆಟ್ ಅಲ್ಲಿ 1,000 ರೂಪಾಯಿ ಲೀಟರ್ ಇದೆ ಸರ್. 1,000 ರೂಪಾಯಿ ಸಸ್ಯವರ್ಧಕವಾಗಿ ಕೆಲಸ ಮಾಡುತ್ತೆ. ಬಹಳ ಬೇಗ ಪೋಷಕಾಂಶ ಲಭಿಸುತ್ತೆ. ಭೂಮಿಗೆ ಅತ್ಯವಶ್ಯಕ ಅದು. ನಮ್ಮ ಸಸ್ಯ ಎಲ್ಲದಕ್ಕೂ ಅತ್ಯವಶ್ಯಕ. ನಮ್ಮ ಭೂಮಿ ಎಷ್ಟು ದಷ್ಟಪುಷ್ಟ ಆಗುತ್ತೆ ಅಂದ್ರೆ, ಒಬ್ರು ಸಿಂಧನೂರ್ ಹತ್ರ ಒಂದು ಗೋಕೃಪಾಮೃತ ಬಳಕೆ ಮಾಡಿ ಮತ್ತೆ ಈ ನಮ್ಮ ಗೋವಿನ ಸಗಣಿಯನ್ನ ಯೂಸ್ ಮಾಡಿ ಯಾವ ತರ ಮಾಡಿದಾರೆ ಅಂದ್ರೆ, ಈ 3 ಅಡಿಗೆ ಒಂದೊಂದು ತೊಗರಿ ಬೀಜನ ನಾಟಿ ಮಾಡಿ 1 ಎಕರೆಗೆ ಸುಮಾರು 15 ಕ್ವಿಂಟಲ್ ತೊಗರಿನ ಬೆಳೆದಾರೆ. ಅಷ್ಟು ಇಳುವರಿ. ಹಾ, ಗೋಕೃಪಾಮೃತ ಹಾಕೋದ್ರಿಂದ ಅಷ್ಟೊಂದು ತುಂಬಾ ಬಳಕೆ. ಅದು ಗೋಕೃಪಾಮೃತ ಯಾವ ತರ ಮಾಡಿದಾರೆ, ಭೂಮಿಯೊಳಗ ಕೂಡ ಕೊಟ್ಟಿದ್ದಾರೆ, ಆಮೇಲೆ ಸಿಂಪಡಣೆಗೂ ಬಳಕೆ ಮಾಡಿದ್ದಾರೆ. ಒಂದು ತೊಗರಿ ಗಿಡ ಎಷ್ಟು ದಪ್ಪ ಇರ್ಬೇಕು ಸರ್? ನಮ್ಮ ಕೈಗಿಂತ ದಪ್ಪ ಬಂದ್ಬಿಟ್ಟು ಒಂದು ಗಿಡದಲ್ಲಿ 5,000 ಬೀಜ ಸುಮಾರು, ಅದನ್ನ ಬೀಜ ಕೂಡ ಎಣಿಸಿರುವಂತ ಒಂದು ಪುರಾವೆ ಇದೆ ಸರ್. ಸೊ ಸುಮಾರು 5,000 ಬೀಜ ಅಂದ್ರೆ ಸುಮಾರು ಒಂದು ಬೀಜ 1 ಗ್ರಾಮ್ ಅಂದ್ರೆ ಕೂಡ 5,000 ಗ್ರಾಮ್ ಅಂದ್ರೆ 5 ಕೆಜಿ ಆಯ್ತು. ಸೊ ಆತರ 1 ಎಕರೆಗೆ 15 ಕ್ವಿಂಟಲ್ ತೊಗರಿಯನ್ನ ಬೆಳೆದಿರೋದು ಇದು ಸಾಕ್ಷಿ. ಸಾವಯವ ಪದ್ಧತಿ. ಹೌದು, ಸಾವಯವ ಪದ್ಧತಿಯಲ್ಲಿ. ಇವತ್ತು ನಾವು ಎಷ್ಟು ಬರೀ ರಾಸಾಯನಿಕ ರಾಸಾಯನಿಕ ರಾಸಾಯನಿಕ ಅಂತ ಹೊರಡ್ತಾ ಇದೀವಿ, ರಾಸಾಯನಿಕ ನಮಗೆ ವಿನಾಶ ಕಡೆ ತಗೊಂಡು ಹೋಗ್ತಾ ಇದೆ ವಿನಃ ನಮ್ಮ ಜೀವನದ ಕಡೆ ಯಾವತ್ತಿಗೂ ಅದು ತಿರುಗಿಸ ಬರೋದೇ ಇಲ್ಲ. ನಾವು ರಾಸಾಯನಿಕ ಬಳಕೆ ಮಾಡೋದ್ರಿಂದ ಒಂದು ಕಾರ್ಪೊರೇಟ್ ಕಂಪ್ನಿ ಬೆಳೀತಿದೆ ವಿನಃ ಯಾವುದೇ ರೈತನಿಗೆ ಲಾಭ ಇಲ್ಲ, ಜನಗಳು ಅದ್ರ ಮರುಬಳಕೆ ಮಾಡ್ತಕ್ಕಂಥ ಯಾವುದೇ ಜನಗಳು ಕೂಡ ಅದರಿಂದ ಸಹಕಾರ 1% ಇಲ್ಲ ಸರ್. ಅದರಿಂದ ನಮಗೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಕೂಡ ಶುಗರ್ ಕೇಳ್ತಾ ಇದೀವಿ, ಶುಗರ್ ಕಾಣ್ತಾ ಇದೀವಿ. ಸೊ ಹಾಲು ಕೂಡ ಮಕ್ಕಳಿಗೆ ಶುಗರ್ ಹೇಗೆ ಬತ್ತು ಸರ್? ಇದು ಒಂದು ನಾವು ಯಾವ ದೃಷ್ಟಿಯಲ್ಲಿ, ನಾವು ಲಾಸ್ಟ್ ಅಳಿವಿನ ಅಂಚಿನಲ್ಲಿ ಇದೆ, ವಿನಾಶದ ಅಂಚಿನಲ್ಲಿ ನಾವು ಬದುಕ್ತಾ ಇದೀವಿ ನಮ್ಮ ಜೀವನದ ಪದ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ನೀವು ಈ ಸಾವಯವ ಪದ್ಧತಿಯಲ್ಲಿ ಆಹಾರ ಬೆಳೆಗಳನ್ನ ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀರಾ? ಹೇಗೆ? 100% ಮಾಡ್ತಾ ಇದ್ದೀನಿ ಸರ್. ಈಗ ನಮ್ಮ ಭೂಮಿ ಚಿಕ್ಕ ಪ್ರಮಾಣ ಇರೋ ಕಾರಣ, ಸೊ ಈಗ ನಾನು ಪೋಕೋ ಓಕೋ ಅನ್ನೋ ಒಬ್ಬ ಸಹಜ ಕೃಷಿಯ ತಂತ್ರಜ್ಞಾನದ ಅಳವಡಿಯಲ್ಲಿ ನಾನು ಹೋಗ್ತಾ ಇರೋದ ಕಾರಣಕ್ಕೆ ನನ್ನ ಜಮೀನು ಚಿಕ್ಕದಾಗಿರೋದ್ರಿಂದ ಅದರಲ್ಲಿ ನಾನು ಏನೋ ಬೆಳೆಯುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಈಗ ಸದ್ಯಕ್ಕೆ ನಾನು ಅಡಿಕೆಯನ್ನ ಹಾಕಿ ಮತ್ತೆ ಅದ್ರ ಮಧ್ಯೆ ಪಪ್ಪಾಯನ್ನ ಬೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲಾ ತರಹದ ಧಾನ್ಯಗಳು ಕೂಡ ಮಿಲೆಟ್ಸ್ ನೆಲ್ಲ ಬೆಳೆದು ಆ ಮಿಲೆಟ್ಸ್ ಇಂದ ಆಹಾರ ಉತ್ಪಾದನೆ ಮಾಡಬೇಕು, ಆಮೇಲೆ ಆಹಾರವನ್ನ ಪ್ರತಿ ಮನೆಗೂ ತಲುಪಿಸುವಂತ ಒಂದು ದೂರಾಲೋಚನೆ ಇಟ್ಕೊಂಡಿದ್ದೀನಿ ಸರ್. ಈಗ ನಿಮ್ಮ ಭಾಗದಲ್ಲಿ ಅಡಿಕೆ ಬೆಳೆಯೋದಕ್ಕೆ ವಾತಾವರಣ ಮತ್ತು ಪರಿಸರ ಸಪೋರ್ಟಿವ್ ಆಗಿದೆಯಾ? ಹೇಗೆ ಸರ್? ಒಂದನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸೇಬನ್ನ ಕೇವಲ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಅಷ್ಟೇ ಬೆಳೆಯಕ್ಕೆ ಸೀಮಿತ ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಬಿಸಿಲು ನಾಳಿನಲ್ಲಿ ಇವತ್ತು ಸೇಬನ್ನ ಬೆಳೆದು ತೋರಿಸಿದಾರೆ ಅಂದ್ರೆ ಮನಸ್ಸಿದ್ದರೆ ಮಾರ್ಗ ಸರ್. ರೈತ ಮನಸ್ಸು ಮಾಡಿದ್ರೆ ಯಾವ್ದನ್ನ ಎಲ್ಲಿ ಬೇಕಾದ್ರೂ ಬೆಳಿಬಹುದು. ಆದ್ರೆ ಬೆಳೆಯುವಂತ ವೈಜ್ಞಾನಿಕ ರೀತಿ ಮತ್ತೆ ರಿವಾಜುಗಳನ್ನ ತಿಳ್ಕೊಂಡ್ರೆ ನಾವು ಈಗ ಜಿನ್ನಪ್ಪರ ತೋಟದಲ್ಲಿ ನಮ್ಮ ಮಾರ್ಗದರ್ಶನದ ಒಳಗಡೆ ಬೆಳಿತಕ್ಕಂಥ ತೋಟನ ನಾವು ಕಾಣಬಹುದು ಸರ್. ಯಾವ ರೀತಿಯಾಗಿ ಬೆಳೆ ಬಂದಿದೆ, ಫಸಲು ಯಾವ ತರ ಬಿಟ್ಟಿದೆ, ಎಷ್ಟು ಗೊಂಚಲು ಗೊಂಚಲುಗಳಾಗಿ ಇನ್ನ ಮೊದಲನೇ ಬೆಳೆ ಆದ್ರೂ ಕೂಡ ಆದಷ್ಟು ಬೇಗ 4 ವರ್ಷಕ್ಕೆ ಬೆಳೆ ಬಂದಿರುವಂತ ಸ್ಥಿತಿ ಇವತ್ತು ನಾವು ನೀವು ಕಾಣಬಹುದು. ಸೊ ಈ ತರ ಇದೆ ಸರ್. ಅಂದ್ರೆ ಈ ಅಡಿಕೆ ಈ ಭಾಗದಲ್ಲೂ ಸಹಿತ ಒಂದು ಒಳ್ಳೆ ಇಳುವರಿ ಬರುವ ಹಾಗೆ ಬೆಳಿಬಹುದು ನಿಸ್ಸಂದೇಹವಾಗಿ ಸರ್. ಸಹಜ ಕೃಷಿಯಿಂದ. ಹೌದು, ಸಹಜ ಕೃಷಿಯಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇದಕ್ಕೆ ಬೇರೆ ಯಾವುದೇ ರಾಸಾಯನಿಕ ಒಳಸುರಿಗಳನ್ನು ಕೂಡ ಅಗತ್ಯ ಇಲ್ಲ? ಇಲ್ಲ ಸರ್. ಅಡಿಕೆಗಳಿಗೆ ಏನಾದರೂ ಸಮಸ್ಯೆಗಳು ಗಿಡಗಳನ್ನು ಬೆಳೆಸುವಾಗ ಹೇಗೆ? ಏನು ಇಲ್ಲ ಸರ್, ಒಂದು ಬೇಸಿಗೆಗಾಲದಲ್ಲಿ ಮಾತ್ರ ಒಂದು ಚಿಕ್ಕದಾದ ಬರ್ತದೆ ಸರ್, ಗರಿ ಮೇಲೆ ಒಂದು ಬೂದಿ ಬೂದಿ ತರ ಬರುವಂತದ್ದು ಒಂದು ಗರಿಗಳಿಗೆ ಮಾತ್ರ ಬರುತ್ತೆ. ಅದು ತೊಂಬೆಗೆ ರಂಬೆಗೆ ಆಮೇಲೆ ಗಿಡಗಳ ಸ್ಟೀಮ್ಗಳಿಗೆ ಏನು ತೊಂದರೆ ಉಂಟು ಮಾಡಿಲ್ಲ ಇದುವರೆಗೂ ಕೂಡ. ಗರಿಗಳಿಗೆ ಮಾತ್ರ ಬರುತ್ತೆ, ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಆ ಮಳೆ ಬಂದಾಗ ಅದು ಕ್ರಮೇಣವಾಗಿ ಕಡಿಮೆ ಆಗ್ತದೆ, ಕಡಿಮೆ ಆಗ್ಬಿಡ್ತದೆ. ಆ ತರದ ರೋಗ ಬಾಧೆಗಳನ್ನು ಪ್ರಯೋಗ ಮಾಡೋಕತ್ತಿಲ್ಲ ಅದ್ರ ಮೇಲೆ? ಹಾ ಇಲ್ಲ ಸರ್, ಇಲ್ಲಿ ಇಲ್ಲಿ ಮಾತ್ರ. ಏನಕ್ಕಂದ್ರೆ ಇಲ್ಲಿ ಅಷ್ಟೊಂದು ಸಾಕಷ್ಟು ಪ್ರಮಾಣದಲ್ಲಿ ಅಡಿಕೆ ಬೆಳೆದಿಲ್ಲಲ್ಲ, ಹಾಗಾಗಿ ಆ ತರ ರೋಗಗಳು ಉಲ್ಬಣ ಆಗಿಲ್ಲ. ಆ ತರ ಉಲ್ಬಣ ಆದ್ರೂ ಕೂಡ ಅದಕ್ಕೊಂದು ದಾರಿ ಇದೆ ಸರ್. ಯಾವುದೇ ಕೀಟ ಸಸ್ಯಗಳಿಗೆ ಆ ಹೊಲದಲ್ಲಿರುವಂತ ಒಂದು ಏನಾದ್ರೂ ಆಕರ್ಷಕವಾಗ್ತಕ್ಕಂತ ಗಿಡಗಳನ್ನ, ಹೂಗಳನ್ನಾಗ್ಲಿ, ಹೂ ಗಿಡಗಳನ್ನಾಗ್ಲಿ, ಅಥವಾ ಪ್ರಾಣಿಗಳಿಂದ ಏನಾದ್ರೂ ನಮಗೆ ನಮ್ ಗಿಡಗಳಿಗೆ ತೊಂದರೆ ಆಗ್ತದೆ ಅಂದ್ರೆ ಅಲ್ಲಿ ಗಡ್ಡೆ ಗೆಣಸುಗಳನ್ನು ಬೆಳೆಯುವಂತ ಪ್ರಕೃತಿನ ನಾವು ಬೆಳೆಸ್ಕೊಳ್ಬೇಕು ಸರ್. ಸೊ ಹಾಗ್ ಬೆಳೆಸೋದ್ರಿಂದ ಯಾವುದೇ ಸಣ್ಣ ಪ್ರಾಣಿಗಳಾಗ್ಲಿ, ಸಣ್ಣ ಜೀವಿಗಳಾಗ್ಲಿ, ಅದನ್ನ ತಗೊಂಡು ಮೇಲೆ ಎತ್ತಿ ಅದನ್ನ ನಾಶ ಮಾಡುವಂತ ಪ್ರಕೃತಿಗೆ ಹೋಗೋದಿಲ್ಲ ಸರ್. ಯಾವುದೇ ಕೀಟಗಳಾದ್ರೂ ಕೂಡ ಹೂದ ಮೇಲೆ ಕೂಡ ಇಷ್ಟಪಡ್ತೇವಿನ ಗರಿಗಳ ಮೇಲೆ ಯಾವ್ದು ಕೂಡ ಹೋಗೋದಿಲ್ಲ ಸೈಂಟಿಫಿಕಲ್ ಆಗಿ. ಸೊ ಹಾಗಾಗಿ ಈ ರೀತಿಯಾಗಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಹೂದ ಗಿಡ ಬೆಳೆಸೋದ್ರಿಂದ ರೋಗದ ಬಾಧೆ ತುಂಬಾ ಕಡಿಮೆ ಆಗತ್ತೆ ನಮ್ಮ ತೋಟಕ್ಕೆ. ಈಗ ಸಹಜ ಕೃಷಿ ಅಂತ ಹೇಳ್ತಾ ಇದ್ರಿ, ಭೂಮಿಯ ಫಲವತ್ತತೆಯನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿಯ ಗೊಬ್ಬರಗಳನ್ನ ಬಳಕೆ ಮಾಡೋದು ಸೂಕ್ತ ಸರ್? ಗೋಕೃಪ ಅಮೃತ ಮಾಡಬಹುದು, ಆಮೇಲೆ ಜೀವಾಮೃತ ಮಾಡಬಹುದು, ಆಮೇಲೆ ಇದು ಎರೆಹುಳ ಗೊಬ್ಬರವನ್ನ ಬಹಳ ಬಹಳ ಅಂದ್ರೆ ಅದ್ಭುತವಾಗಿ ಅದನ್ನ ಕೆಲಸ ಮಾಡುತ್ತೆ. ಆಮೇಲೆ ಗೊಬ್ಬರದ ಗಿಡ ಅಂತ ಬರುತ್ತೆ, ಗ್ಲಿಸಿಡಿಯಾ ಅಂತ, ಗ್ಲಿರಿಸಿಡಿಯಾ. ಗ್ಲಿರಿಸಿಡಿಯಾ ಗಿಡವನ್ನ ಹಾಕೋದ್ರಿಂದ ಕೂಡ ನಮ್ಮ ನೈಟ್ರೋಜನ್ ಕೂಡ ಜಾಸ್ತಿ, ಪೋಷಕಾಂಶ ಅತ್ಯವಶ್ಯಕವಾಗಿ ಬೇಕಾಗಿರುವಂತ ನೈಟ್ರೋಜನ್ ಗಿಡಗಳನ್ನ ಬೇಗ ಒಂದು ಒಳ್ಳೆ ಮಟ್ಟಕ್ಕೆ ತಗೊಳ್ಬೇಕು ಬರ್ಬೇಕು ಅಪ್ಪ ಅಂದ್ರೆ ಅದಕ್ಕೆ ನೈಟ್ರೋಜನ್ ತುಂಬಾ ಅವಶ್ಯಕ ಇರುತ್ತೆ ಸರ್. ನೈಟ್ರೋಜನ್ ನ ಬಳಕೆ ತುಂಬಾ ಉಪಕಾರಿಯಾಗಿ ನಮ್ಮ ಗಿಡಗಳಿಗೆ, ಸಸ್ಯಗಳಿಗೆ, ಎಲ್ಲದಕ್ಕೂ. ನಾನು ನಿಮ್ಗೆ ಎಕ್ಸಾಂಪಲ್ ತೊಗರಿಯಲ್ಲಿ ಹೇಳಿದೆ, ತೊಗರಿಯಲ್ಲಿ ಕೇವಲ ಸಗಣಿ ಗೊಬ್ಬರ ಮತ್ತೆ ಗೋಕೃಪಾಮೃತ ಎರಡನ್ನ ಬೆಳೆಸಿ 1 ಎಕರೆಗೆ 15 ಕ್ವಿಂಟಲ್ ತೊಗರಿಯನ್ನ ಬೆಳೆದಿದ್ದು ನಿಮ್ ಪುರಾವೆ ನಾನು ಕೊಡೋಲಿಕ್ಕೆ ರೆಡಿ ಇದ್ದೀನಿ ಸರ್. ಎರೆಗೊಬ್ಬರ ಬೆಳೆಯುವ ಪ್ರಯತ್ನ ಅಥವಾ ಅದನ್ನ ಉತ್ಪಾದನೆ ಮಾಡುವಂತದ್ದು ನಿಮ್ಮಲ್ಲಿ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ಆಗ್ತಾ ಇದೆ. ಎಷ್ಟೆಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತೀವಿ? ಸೊ ಈಗ ನಮ್ಮ ಹೊಲಕ್ಕೆ ಎಷ್ಟು ಸಾಕಾಗ್ತದೆ ಅಷ್ಟು ಮಾತ್ರ ನಾವು ಮಾಡ್ತಾ ಇದೀವಿ. ಮುಂದಿನ ದಿನದಲ್ಲಿ ಅದನ್ನ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಕೂಡ ನಾವು ಎರೆ ತೊಟ್ಟೆಗಳನ್ನ ಮಾಡ್ಕೊಂಡ್ರೆ ಮಾಡ್ಕೊಂಡಿದ್ವಿ ಸರ್. ರೆಡಿಮೇಡ್ ಪ್ಲಾಸ್ಟಿಕ್ ತಗೊಂಡ್ ಹಾಕಿದ್ವಿ ಸರ್. ಸೊ ನಮ್ಮ ಭೂಮಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಈಗ ನಮ್ಮ ಒಂದು ಪ್ರಾಕ್ಟಿಕಲ್ ಗೆ ಇಟ್ಕೊಂಡು ಏನೇನು ಹಾಕ್ತಾರೆ ತೊಟ್ಟಿಗಳಿಗೆ? ಅದರಲ್ಲಿ ನಮ್ಮ ಹೊಲಗಳಲ್ಲಿ ಸಿಗುವಂತ ತ್ಯಾಜ್ಯಗಳು, ಒಂದು ಫಸ್ಟ್ ಒಂದು ಲೇಯರ್ ಸಗಣಿಯನ್ನು ಹಾಕುವಂತದ್ದು, ಅದಾದ್ಮೇಲೆ ಒಂದು ಲೇಯರ್ ತ್ಯಾಜ್ಯಗಳನ್ನು ಹಾಕುವಂತದ್ದು ನಮ್ಮ ಜಮೀನಲ್ಲಿ ಸಿಗುವಂತದ್ದು, ಅದಾದ್ಮೇಲೆ ಮತ್ತೊಂದು ಲೇಯರ್ ಎಲೆಗಳನ್ನ ಹಾಕುವಂತದ್ದು, ಹಸಿ ಎಲೆಗಳು ಕಳೆಗಳನ್ನೆಲ್ಲ ತಗೊಂಡೋಗಿ ವೇಸ್ಟೇಜ್ ಅದರ ಮೇಲೆ ಹಾಕಿ ಮತ್ತೆ ಅದರ ಮೇಲೆ ಒಂದು ಲೇಯರ್ ತೆಳುವಾಗಿ ಮಣ್ಣನ್ನು ಹಾಕುವಂತದ್ದು. ಸೊ ಅದಾದ ನಂತರ ಅದನ್ನೆಲ್ಲ ತಗೊಂಡು ಎರೆಹುಳನೆಲ್ಲ 1 ತಿಂಗಳ 2 ತಿಂಗಳ ಒಳಗಡೆ ಎಲ್ಲ ಅದನ್ನ ಗೊಬ್ಬರವನ್ನ ಮಾರ್ಪಡಿಸಿ ನಮಗೆ ನಮ್ಮ ಭೂಮಿಗೆ ಒಳ್ಳೆಯಾದಂತ ಎರೆಹುಳ ಗೊಬ್ಬರವನ್ನು ನೀಡ್ತೀವಿ ಸರ್. ಈಗ ಒಂದ್ ಕಡೆಗೆ ಇಡೀ ಕೃಷಿಕರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕ ವ್ಯವಸ್ಥೆಗೆ ಒಳಗಾಗ್ಬಿಟ್ಟಿದ್ದಾರೆ. ನಿಜ ಸರ್. ನೀವು ಮತ್ತೆ ಈಗ ವಾಪಸ್ ಅವರನ್ನ ಕರೆ ತರುವ ನಿಟ್ಟಿನಲ್ಲಿ ಹೌದು ಏನೇನ್ ಸಮಸ್ಯೆಗಳು ಎದುರಿಸ್ತಾ ಇದ್ರೆ ಹೇಗೆ? ಇದು ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದೀವಿ ಸರ್. ಏನಕ್ಕಂದ್ರೆ ಇವತ್ತು ರಾಸಾಯನಿಕ ಗೊಬ್ಬರ ಇಲ್ಲದ ರೈತ ಇಲ್ಲ, ರೈತ ಇಲ್ಲದೆ ರಾಸಾಯನಿಕ ಗೊಬ್ಬರ ಇಲ್ಲ ಅನ್ನೋ ರೀತಿಯಾಗಿ ನಮ್ಮ ಸಮಾಜದ ಅದು ಅಜ್ಞಾನದ ಪರಮಾವಧಿ ಅಂತಾನೆ ಕರಿಬಹುದು ಸರ್. ಯಾಕಂದ್ರೆ ಇವತ್ತು ನಾವು ಮುಂಚೆ ಮಾಡ್ತಕ್ಕಂತ ಜ್ಞಾನ ಕಟ್ಕೊಂಡು ಹೋಗ್ತಾ ಹೋಗ್ತಾ ಹೋಗ್ತಾ ಹೋದ್ರೆ ಇವತ್ತು ಸಾಕಷ್ಟು ಜನ, ಎಷ್ಟೋ ಜನ ರೈತರು ಆತ್ಮಹತ್ಯೆ ನಾವು ಕಾಣ್ತಾ ಇದೀವಿ. ಎಷ್ಟೋ ಜನ ರೈತರು ನಮಗೆ ಲಾಸ್ ಆಗತ್ತೆ, ಇದರಿಂದ ಏನು ಲಾಭ ಇಲ್ಲ ಅಂತೇಳಿ ತಮ್ಮ ಜೀವನ ತೆರೆದಿರ್ತವಂತ ನಮ್ಮ ಸಂಗತಿಗಳು ನಮ್ಮ ನಿಮ್ಮ ಕಣ್ಣು ಮುಂದೆ ಕಾಣ್ತದೆ. ಸೊ ಹಾಗಾಗಿ ನಮ್ಮ ಗೊಬ್ಬರವನ್ನ ನಾವೇ ಹೇಗೆ ತಯಾರಿಸ್ಕೊಳ್ಳುವಂಥದ್ದು, ಒಂದು ಜಿಬ್ರಲಿಕ್ ಆಸಿಡ್ ಅಂತ ಮಾಡ್ತಾರೆ ಸರ್. ಜಿಬ್ರಲಿಕ್ ಆಸಿಡ್ ಅನ್ನೋ ಒಂದು ದ್ರಾಕ್ಷಿ ಬೆಳೆಗೆ ಸಿಂಪಡಿಸುವಂತ ಒಂದು ಔಷಧ. ಆ ಜಿಬ್ರಲಿಕ್ ಆಸಿಡ್ 50,000 ರೂಪಾಯಿಗೆ ಲೀಟರ್ ಅನ್ನ ಕೊಡ್ತಾ ಇರುವಂತದ್ದು. ಇವತ್ತು ದ್ರಾಕ್ಷಿ ಬೆಳೆಗಾರರು 50,000 ರೂಪಾಯಿ ಕೊಟ್ಟು 1 ಲೀಟರ್ ಜಿಬ್ರಲಿಕ್ ಆಸಿಡ್ ಅನ್ನ ತರುವಂತದ್ದು. ಆ ಜಿಬ್ರಲಿಕ್ ಆಸಿಡ್ ಅನ್ನ ಕೇವಲ 50 ರೂಪಾಯಿದಲ್ಲಿ ನಾವು ಮಾಡುವಂತದ್ದು. ಆ ಜಿಬ್ರಲಿಕ್ ಆಸಿಡ್ ಯಾವ ತರ ಮಾಡ್ಬೇಕಂದ್ರೆ ಸರ್, ಶೇಂಗಾ ಬೀಜ ಕಂಡಿದಿರಲ್ಲ ನೀವು, ಶೇಂಗಾನ ಶೇಂಗಾ ತಗೊಂಡು ನೆಲದಲ್ಲಿ ಹಾಕೋದು ಒಂದ್ ಸ್ವಲ್ಪ ಮಣ್ಣು ತೆಗೆದು ಮೆತ್ತಗ್ ಮಾಡಿ, ಆ ಶೇಂಗಾದಲ್ಲಿ ಬರುವಂತ ಎಲೆ ಆಗ್ಲಾರ್ಕಿಂತ ಮುಂಚೆ ಮೊಳಕೆ ಬರ್ತಾ ಇರ್ತದಲ್ಲ, ಆ ಮೊಳಕೆ ಜೊತೆ ಆ ಮಣ್ಣಿನ ಜೊತೆ ಹತ್ತಿರುವಂತದೆಲ್ಲ ತಕ್ಕೊಂಡು ಒಂದು ಕಲ್ಲಿನ ಮೇಲೆ ಹರಿದು ಆ ಡ್ರಮ್ ನೀರಲ್ಲಿ ಹಾಕಿ ಕಲಸ್ಬಿಟ್ರೆ ನಮ್ಮ ಒಂದು ಬ್ಯಾರಲ್ ರೆಡಿ ಆಗ್ಬಿಡುತ್ತೆ. ಜಿಬ್ರಲಿಕ್ ಆಸಿಡ್ 7 ದಿನ ಆದ್ಮೇಲೆ ಅದು ಸಸ್ಯವರ್ಧಕವಾಗಿ ಕೆಲಸ ಮಾಡುತ್ತೆ, ಸಸ್ಯವರ್ಧಕವಾಗಿ ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದ್ರಲ್ಲಿ ಅತ್ಯುನ್ನತವಾಗಿ ದ್ರಾಕ್ಷಿಗೆ ಜಾಸ್ತಿ ಸಿಂಪಡಣೆ ಮಾಡ್ತಾರೆ ಜಿಬ್ರಲಿಕ್ ಆಸಿಡ್ ಅನ್ನುವಂಥದ್ದು. ಕೇವಲ 50,000 ರೂಪಾಯಿಗೆ 1 ಲೀಟರ್ ಸಿಗೋದನ್ನ 50 ರೂಪಾಯಿಗೆ ನಾವ್ ಯಾವ ತರ ಬಳಕೆ ಮಾಡ್ಕೊಳ್ಬಹುದು? ಇದು ಪ್ರಯೋಗ ಆಗಿದೆಯಾ? 100% ಆಗಿದೆ, ಕಾಡಸಿದ್ದೇಶ್ವರ ಅವರ ಕೈಯಿಂದ, ಅವರ ಮಠದ ಸಂಸ್ಥಾನದಿಂದ ಅದಾಗಿದೆ. ನಿಮ್ಮ ಭಾಗದಲ್ಲಿ ಅದರ ನಮ್ಮ ಭಾಗದಲ್ಲಿ ಅದರ ಬಳಕೆ ಇನ್ನೂ ಆಗಿಲ್ಲ ಸರ್. ಅದೆಲ್ಲ ನಾವು ಡೈರಿಯಲ್ಲಿ ಬರೆದಿಟ್ಟಿದೀವಿ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾವು ಇದನ್ನ ಬಿತ್ತರಿಸುವಂತ ಕಾರ್ಯ ನಾವು ಇದರಲ್ಲಿ ಪಾಲ್ಗೊಳ್ತೀವಿ. ಈ ಕೆಲಸವನ್ನ ಟೋಟಲಿ ಯಾವಾಗಿತ್ತು ಅವಾಗಿನ ಕಾಲದಲ್ಲಿ ಏನು ಪೂರ್ತಿಯಾಗಿ ಪರಿಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಯಾವ ತರ ಬರೆಯುತ್ತಿದ್ರು ಆ ತರ ಪರಿವರ್ತನೆ ಮಾಡುವಂತ ಕೆಲಸದಲ್ಲಿ ಇವತ್ತು ನಾವು ನೀವೆಲ್ಲ ಸೇರಿ ಸಾಗುವಂತ ಪ್ರಸಂಗ ಉದ್ಭವ ಆಗಿದೆ ಸರ್. ಅದಕ್ಕೂ ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಈಗ ಹೊಸ ತಲೆಮಾರಿನ ಯುವಕರು ಕೃಷಿಗೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ, ಅದರಿಂದ ವಿಮುಖರಾಗುವ ಪ್ರಮಾಣ ಇನ್ನೂ ಜಾಸ್ತಿ ಆಗ್ತಿದೆಯಾ,